ನೇರವಾಗಿ ಗ್ರಾಹಕನಿಗೆ ದೊರೆಯೋ ಹಾಗೆ ಮಾಡಿದ್ದಾರೆ. ಈ ಮೂಲಕ ಗ್ರಾಹಕನಿಗೆ ಒಳ್ಳೆಯ ಉತ್ಪನ್ನ ಪಡೆದಂತಹ ತೃಪ್ತಿ, ಜೊತೆಗೆ ಇವ್ರಿಗೆ ಶ್ರಮಕ್ಕೆ ತಕ್ಕಂತಹ ಬೆಲೆ ಪಡೆದಂತಹ ಒಂದು ಸಮಾಧಾನ, ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. 5 ಎಕರೆ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ವೈವಿಧ್ಯಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಬೆಳೆ ವೈವಿಧ್ಯಗಳು, ಹಣ್ಣಿನ ಬೆಳೆಗಳಲ್ಲಿ ನಿಂಬೆಯ ಬಂದರೆ ಸಾಕಷ್ಟು ಹಲವಾರು ಜಾತಿಯ ನಿಂಬೆಯ ಗಿಡಗಳು, ಜೊತೆಗೆ ಗಜನಿಂಬೆ, ಹೇರಳೆ, ಚಕ್ಕೋತ ಈ ಜಾತಿಗೆ ಸೇರಿದಂತಹ ಸಸ್ಯಗಳು, ಜೊತೆಗೆ ಮಾವು, ಸೀಬೆ, ಹಲಸು, ನೇರಳೆ, ಜೊತೆಗೆ ನಿರಂತರವಾಗಿ ಇವರಿಗೆ ಆದಾಯ ಕೊಡ್ತಿರುವಂತಹ ಬಾಳೆ ಹಾಗೂ ಪಪ್ಪಾಯಿ, ಈ ಎಲ್ಲ ಗಿಡಗಳನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು 500 ಬಾಳೆ ಗಿಡಗಳನ್ನು ಪೋಷಣೆ ಮಾಡ್ತಾ ಇದ್ದಾರೆ. ಪ್ರತಿ ವಾರನೂ ಗ್ರಾಹಕರಿಗೆ ಹಸಿರು ತರಕಾರಿಗಳು, ಸೊಪ್ಪು ಇವುಗಳನ್ನು ಒದಗಿಸ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ನೋಡಿ ಅವರನ್ನ ನಿಮಗೆ ಪರಿಚಯಿಸುವಂತ ಉದ್ದೇಶದಿಂದ ಮಾತಾಡ್ತಾ ಇದ್ವಿ. ನಮಸ್ಕಾರ. ನಮಸ್ಕಾರ. ಚಕ್ರೇಗೌಡ್ರೆ, SLCವರೆಗೆ ವಿದ್ಯಾಭ್ಯಾಸ ಮಾಡಿದ್ರಿ, ನಿಮ್ಮ ತಂದೆಯವರು ತಾಯಿಯವರು ಕೃಷಿಯಲ್ಲಿ ನಿರತರಾಗಿದ್ದರು, ಆನಂತರ ನೀವು ಓದ್ಬೋದಾಗಿತ್ತೋ ಏನೋ, ಕೃಷಿಯನ್ನು ತಗೊಳ್ಬೇಕು, ಅದನ್ನೇ ಒಂದು ಜೀವನವಾಗಿ ಮಾಡ್ಕೊಳ್ಬೇಕು ಅನ್ನೋ ಯೋಚನೆಯಲ್ಲಿದ್ದಿರಿ, ಸ್ವಲ್ಪ ದಿನ ಟ್ರ್ಯಾಕ್ಟರ್ನ ಓಡಿಸ್ತಾ ಇದ್ರಿ, ಹೇಳಿ ಕೃಷಿಯತ್ತ ನಿಮ್ಮ ಗಮನ ಬಂದಿದ್ದು ಯಾವಾಗ, ಯಾವ ಸಂದರ್ಭದಲ್ಲಿ? ನಾನು ಓದ್ ಮುಗಿದ ಮೇಲೆ ನಾನು ಟ್ರ್ಯಾಕ್ಟರ್ ತೆಗೆಸ್ಕೊಂಡೆ ನಮ್ಮ ತಂದೆಯವ್ರಿಗೆ ಹೇಳಿ. ಆ ಟ್ರ್ಯಾಕ್ಟರ್ ತೆಗೆಸ್ಕೊಂಡು ಅದನ್ನ ಉಳ್ತಾ ಇರ್ಬೇಕಾದ್ರೆ ಬೇರೆ ರೈತರು ಎಲ್ಲ ಬೇರೆ ಒಂದು ನಾವು ಹೋಗ್ತಾ ಇದ್ದು ಕೆಲವೊಂದು ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ದಂಥವ್ರು ಅವರು ತೋಟ ಮಾಡಬೇಕು ಅಂತ ಬಂದಾಗ ನಾವು ನಮ್ಮಲ್ಲಿ ಇಷ್ಟೊಂದು ಜಮೀನು ಇಟ್ಕೊಂಡು ನಾವ್ಯಾಕೆ ಈ ಥರ ಒಂದು ಬಾಡಿಗೆ ಕೆಲಸ ಮಾಡಬೇಕು ಅನ್ನೋದು ನನಗೆ ಅದೇ ಫಸ್ಟ್ ಇದಾದದ್ದು. ಈ ಥರ ಒಂದು ಇದು ಒಂದು ಕೂಲಿ ಮಾಡೋ ಥರ ಕೆಲಸ ಇದು ಬೇಡ ಅನ್ನಿಸ್ತು. ಅವಾಗ ನಮ್ಮದೇ ಜಮೀನಿದ್ದು ನಮ್ಮದೇ ಟ್ರ್ಯಾಕ್ಟರ್ಲ್ಲೇ ಇದ್ದು ನಾವು ಯಾಕೆ ಈ ಥರ ವ್ಯವಸಾಯ ಮಾಡಬಾರ್ದು, ಈ ಥರ ತೋಟ ಮಾಡಬಾರ್ದು ಅಂದ್ಬಿಟ್ಟು ಒಂದು 2-3 ವರ್ಷ ಅದನ್ನು ಮಾಡಿದೆ ನಾನು ಟ್ರ್ಯಾಕ್ಟರ್ ಓಡಿಸೋದು. ಅದು ಸಾಲ ಎಲ್ಲ ತೀರಿಸಿದ ಮೇಲೆ, ಬ್ಯಾಂಕ್ ಸಾಲ ಎಲ್ಲ ತೀರಿದ ಮೇಲೆ, ಇಲ್ಲ ನಮ್ಮದೇ ಸ್ವಂತ ನಮ್ಮದೇ ಒಂದು ಇದರಲ್ಲಿ ನಾವು ಒಂದು ಈ ಬೆಳೆಗಳನ್ನ ಅಳವಡಿಸ್ಬೇಕು, ಮತ್ತು ಒಂದು ತೋಟದ ಒಂದು ನಿರ್ವಹಣೆ ಮಾಡಬೇಕು. ಅವಾಗ ನಮ್ಮ ಜಮೀನೆಲ್ಲ ಫುಲ್ ಖಾಲಿ ಲ್ಯಾಂಡ್ ಇದ್ದದ್ದು. ಇದನ್ನೆಲ್ಲ ನಾನು ಹೊರಗಡೆ ನೋಡಿದ ಮೇಲೆ ಸುತ್ತಾಡಬೇಕು, ಯಾವುದೇ ಒಬ್ಬ ಮನುಷ್ಯ ಒಂದು ಕಡೆ ಕೂತಾಗ ಅವನಿಗೇನು ಗೊತ್ತಾಗಲ್ಲ. ಒಂದು ಅದೇ ಗಾದೆನೇ ಇದೆ ನೋಡಿ, ಕೋಸ ಓದಬೇಕು ಇಲ್ಲ ದೇಶ ಸುತ್ತಬೇಕು ಅಂತಾರಲ್ಲ, ಆ ಒಂದು ರೀತಿ ನನಗೂ ಒಂದು ಅನುಭವನೇ ಆಯಿತು ಈ ಟ್ರ್ಯಾಕ್ಟರ್ ತಗೊಂಡಾಗ. ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋದಾಗ ನಾನು ನೋಡ್ತಾ ಇದ್ದೆ, ಎಲ್ಲ ಒಂದು ನೋಡಿದಾಗ ನಾವು ಯಾಕೆ ಈ ರೀತಿ ಮಾಡಬಾರ್ದು ಅಂದ್ಬಿಟ್ಟು ವ್ಯವಸಾಯಕ್ಕೆ ನಾನು ನಿರಂತರವಾಗಿ ನಾನು ಇದನ್ನ ತೊಡಸ್ಕೊಂಡೆ. ಜೊತೆಗೆ ನಾನು ಮೊದಲು ಸ್ಟಾರ್ಟ್ ಮಾಡಿದೆ ತೆಂಗಿನ ಗಿಡ. ಆ ತೆಂಗಿನ ಗಿಡದಿಂದ ನನಗೇನು ಅಷ್ಟೊಂದು ಅದೇ ಬರಲಿಲ್ಲ, ಅದೇ ಟೈಮ್ಗೆ ಸ್ವಲ್ಪ ನುಸಿ ರೋಗ ಬಂದ್ರಿಂದ ಇದಾಕೋದು ಸರಿ ಇರಲಿಲ್ಲ ಅಂದ್ಬಿಟ್ಟು, ಆಮೇಲೆ ಸ್ವಲ್ಪ ಇಲಾಖೆಗಳ ಕಡೆ ಗಮನ ಹರಿಸ್ತೆ, ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು. ಅಲ್ಲಿ ಎಲ್ಲ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ JSS ಸುತ್ತೂರು, ಅಲ್ಲಿ ಮತ್ತು ನಮ್ಮ ಎಲ್ಲ ಒಂದು ಯಾವ ಡಿಪಾರ್ಟ್ಮೆಂಟಲ್ಲಿ ಏನು ಪ್ರೋಗ್ರಾಮ್ ಇರುತ್ತೆ ಅಲ್ಲೆಲ್ಲ ಹೋಗೋಕೆ ಶುರು ಮಾಡಿದೆ, ಟ್ರೈನಿಂಗ್ ಎಲ್ಲ ಮಾಡಿದೆ. ಮಾಡ್ಕೊಂಡು ಸ್ವಲ್ಪ ಒಂದು ಅನುಭವ ಬಂದ ಮೇಲೆ ನಾನು ಒಂದು ಈ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಇದನ್ನ ಎರಡೂ ಮಾಡಿ ಅದರ ಜೊತೆಗೆ ನಾನು ಒಂದು ಈ ಒಂದು ಮಾರುಕಟ್ಟೆ ವ್ಯವಸ್ಥೆನೂ ನಾನೇ ಮಾಡಬೇಕು ಅನ್ನೋದು ನನಗೆ. ಒಂದ್ಸಲ ಹತ್ತಿ ಬೆಳೆದಿದ್ವು, ಆ ಹತ್ತಿ ಬೆಳೆ ನಾನು ಮಾರಾಟ ಮಾಡೋಕೆ ಹೋದಾಗ ತುಂಬ ಅನ್ಯಾಯ ನಡೀತು ನನ್ನ ಕಣ್ಣೆದುರುಗಡೆನೆ. ಆವಾಗ ನಾನು ನಮ್ಮದೇ ಮಾರ್ಕೆಟ್ನ ನಾನು ಮಾಡಬೇಕು, ಇಂಥ ಹತ್ತಿ ಬೆಳೆನ ಬೆಳಿಬಾರ್ದು ಅನ್ನೋ ವಿಚಾರದಲ್ಲಿ ನಮ್ಮಲ್ಲೇ ಲೋಕಲ್ಲಾಗಿ ಏನು ಸೇಲ್ ಆಗ್ಬೋದು ಅಂಥ ಬೆಳೆಗಳನ್ನ ಎಲ್ಲನೂ ಆರಿಸ್ಕೊಂಡು ಬೆಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ನಾವು ನೋಡಿದ್ದು ಬೆಳೆ ವೈವಿಧ್ಯತೆ. ನೀವು ಹೇಳಿದ್ರಿ ತೆಂಗಿನಿಂದ ಶುರು ಮಾಡಿದ್ರಿ, ಆಮೇಲೆ ಬಾಳೆ ಹಾಕಿದ್ರಿ, ಹೇಳಿ ಮೊದಲ ಬೆಳೆ ನಿಮಗೆ ಯಶಸ್ವಿಯಾಗಿ ಯಾವ ಬೆಳೆಯನ್ನು ನೀವು ಬೆಳೆದ್ರಿ, ಬೆಲೆ ದೃಷ್ಟಿಯಿಂದ, ಆದಾಯದ ದೃಷ್ಟಿಯಿಂದ, ಜೊತೆಗೆ ಸಮಾಧಾನ ದೃಷ್ಟಿಯಿಂದ ಹೇಗೆ ಶುರುವಾಯಿತು ನಿಮ್ಮ ಈ ಪ್ರಯಾಣ? ನನಗೆ ಮೊದಲು ಶುರುವಾದದ್ದು ಫಸ್ಟ್ ನಾನು ಒಂದು ಸೊಪ್ಪನ್ನ ಬೆಳೆನೇ ಆರಿಸ್ಕೊಂಡೆ, ಯಾಕಂದರೆ ಅದು ತುಂಬ ಬೇಗ ಬರೋ ಅಂಥ ಬೆಳೆ ಮತ್ತು ಕಡಿಮೆ ಖರ್ಚು. ಯಾವುದೇ ಒಂದು ಅದಕ್ಕೆ ಯಾವುದೇ ಒಂದು ಬೇರೆ ಬೆಳೆಗಾದರೆ ಪೋಲ್ ಹಾಕಬೇಕು, ಪೋಲ್ ತರಬೇಕು, ಇಲ್ಲ ಗಾಳಿ ಮಳೆಗೆ ಹೋಯ್ತು, ಈ ಥರ ಎಲ್ಲ ಆಗುತ್ತೆ. ಬಾಳೆ ಆದರೆ 1 ವರ್ಷದ ಬೆಳೆ, ಈ ಕೆಲವೊಂದು ಬೆಳೆ ಲಾಂಗ್ ಬೆಳೆಗಳಿರ್ತದೆ, ಆದರೆ ಅತಿ ಶೀಘ್ರವಾಗಿ ಬರಬೇಕು. ಈಗ ಒಂದು ತರಕಾರಿ ಬೆಳಿಬೇಕು ಅಂದ್ರೆ 3 ತಿಂಗಳಾಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ನಾನು ಫಸ್ಟು ನಾನು ಸೊಪ್ಪನ್ನ ಬೆಳೆಗಳನ್ನ ಮಾಡಿದೆ. ಯಾಕಂದರೆ ಪ್ರತಿಯೊಬ್ಬ ಮನೆಗೂ ಸೊಪ್ಪೇ ಮುಖ್ಯ, ಯಾರೇ ಒಂದು ಮನೆಗೂ 4-5 ಕಂತೆ ಸೊಪ್ಪು 10 ಕಂತೆ ಸೊಪ್ಪೆಲ್ಲ ತಗೋತಾರಲ್ಲ, ಆ ಒಂದು ಕಾರಣಕ್ಕೆ ನಾನು ಸೊಪ್ಪಿನ ಬೆಳೆನೆ ಮಾಡ್ಕೊಂಡೆ. ಅದರಲ್ಲಿ ಒಂದು 6-7 ಜಾತಿ ಸೊಪ್ಪನ್ನ ಬೆಳೆಯೋಕೆ ಸ್ಟಾರ್ಟ್ ಮಾಡಿದೆ, ಮತ್ತು ಅದನ್ನು ನಮ್ಮದೇ ಆದ ಒಂದು ನಿಗದಿಯಾದ ಬೆಲೆಯಲ್ಲಿ ಮಾರಾಟ ಮಾಡೋಕ್ಕೂ ಶುರು ಮಾಡಿದೆ. ನಾನು ಮೊದಲು 3 ರೂಪಾಯಿಯಿಂದ ಕೊಡೋಕೆ ಸ್ಟಾರ್ಟ್ ಮಾಡಿದೆ, ಅದು 3 ವರ್ಷ ಕೊಟ್ಟು ಅದಾದ ನಂತರ 4 ರೂಪಾಯಿ ಮಾಡಿದೆ, ಅದನ್ನು 4 ವರ್ಷ ತನಕನೂ ಕೊಟ್ಟೆ, ಇವಾಗ 5 ರೂಪಾಯಿ ಮಾಡಿದ್ದೀವಿ. ಅದೇ ರೀತಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಜೊತೆಗೆ ಬರೀ ಸೊಪ್ಪನ್ನೇ ಇಟ್ಕೊಂಡ್ರೆ ಆಗಲ್ಲ ಅಂತ ಹಣ್ಣಿನ ಬೆಳೆಗಳು, ಪಪ್ಪಾಯ, ಸೀಬೆ, ಸೀತಾಫಲ, ಈಗ ಸೀತಾಫಲ ನೋಡಿ, ಅದಕ್ಕೆ ಯಾವುದೇ ಒಂದು ಹುಳನೂ ಬರಲ್ಲ, ಕೀಟಬಾಧೆಗಳಿರಲ್ಲ, ಯಾವುದೇ ಒಂದು ಏನೂ ಬೇಕಾಗಿಲ್ಲ ಅದಕ್ಕೆ. ಮತ್ತೆ ಅದರ ಎಲೆಗಳಿಂದ ನಾವೇ ಔಷಧಿಗಳನ್ನ ತಯಾರು ಮಾಡ್ಕೋಬಹುದು. ಆ ಒಂದು ಕಾರಣಕ್ಕೆ ನೋಡಿ, ಆ ಸೀತಾಫಲ 60 ರೂಪಾಯಿ 70 ರೂಪಾಯಿ ಎಲ್ಲ ಕೆ ಜಿ ಮಾರಾಟ ಆಗ್ತದೆ. ನಾವು ಬರೀ ಟೊಮೆಟೊ ಈ ಥರದ ಬದನೆ ಈ ಥರದ ಬೆಳೆಗಳಿಗೆ ಕೋಸು ಎಲೆ ಕೋಸು ಕೆಲವೊಂದು ರೈತರು ಎಕರೆ ಲೆಕ್ಕಲ್ಲ ಹಾಕ್ತಾರೆ. ನಾವು ಒಂದು ಸಲ ನಾಟಿ ಮಾಡಿದ್ರೆ ಒಂದು 16 ವರ್ಷ 20 ವರ್ಷ 30 ವರ್ಷ ತನಕ ಬರಬೇಕು. ಆ ಥರದ ಬೆಳೆಗಳಿಗೆ ಹೋಗಿದ್ದೀವಿ. ಅಂದರೆ ಈಗ ನುಗ್ಗೆಕಾಯಿ, ನುಗ್ಗೆ ಮರನೂ ಅಷ್ಟೇ, ಒಂದು ಸಲ ನಾಟಿ ಮಾಡಿದ್ರೆ ಸಾಕು, ಸೊಪ್ಪಿಂದ ಸೊಪ್ಪು ಬರುತ್ತೆ, ಮತ್ತು ಅದ್ರ ಎಲೆಗಳೆಲ್ಲ ಉದುರುತ್ತೆ, ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಮತ್ತೆ ನುಗ್ಗೆಕಾಯಿ ಮಾರಾಟ ಮಾಡ್ಬೋದು, ಸೊಪ್ಪು ಮಾರಾಟ ಮಾಡ್ಬೋದು. ಯಾವುದೇ ಒಂದು ಬೆಳೆ ಮಾಡಬೇಕಾದ್ರೂ 3-4 ಉಪಯೋಗ ಆಗಬೇಕು. ಈಗ ಒಂದು ಹಲಸಿನ ಮರ ಹಾಕಿದ್ರು ಅಷ್ಟೇ, ಆ ಸೊಪ್ಪು ಮೇಕೆಗಳಿಗೆಲ್ಲ ಆಗುತ್ತೆ, ಮತ್ತೆ ಹಣ್ಣು ಬರುತ್ತೆ, ಜೊತೆಗೆ ಮರ ಮುಟ್ಟುಗಳು ಅದು ನಮ್ಗೆ ಬೇಡ ಅಂದಾಗ ಕಟ್ ಮಾಡಿದ್ರೆ ಒಳ್ಳೆ ಮರ ಅದು. ಈ ಥರ ಎಲ್ಲ ಒಂದು ಯಾವುದೇ ಒಂದು ನಾವು ಇದು ಮಾಡಿದ್ರು 3-4 ಉಪಯೋಗ ಆಗಬೇಕು. ಮತ್ತೆ ಅದ್ರ ಜೊತೆಗೆ ಅರಿಶಿನ ಬೆಳೀತಾ ಇದ್ದೀವಿ, ಶುಂಠಿ ಬೆಳೀತಾ ಇದ್ದೀನಿ, ಅದು ಅಷ್ಟೇ ನಮ್ಮದೇ ಆದ ಒಂದು ರೇಟಲ್ಲೇ ಮಾರ್ತಾ ಇದ್ದೀವಿ. 10 ವರ್ಷದಿಂದ ನಾನು ಅರಿಶಿನ ಒಂದೇ ಬೆಲೆಗೆ ಮಾರಾಟ ಮಾಡ್ತಾ ಇದ್ದೀನಿ. ಅಂದರೆ ಮುಖ್ಯವಾಗಿ ಒಂದು ಯೋಜನೆ ಬೇಕು, ನನಗೆ ಎಷ್ಟು ಜಾಗದಲ್ಲಿ ಬೆಳಿಬೇಕು, ಎಷ್ಟು ಜಾಗದಲ್ಲಿ ಬೆಳೆದ್ರೆ ಆ ಬೆಳೆ ಚೆನ್ನಾಗಿ ಬರುತ್ತೆ, ಜೊತೆಗೆ ಸರಿಯಾಗಿ ಮಾರುಕಟ್ಟೆ ಸಿಗುತ್ತೆ ಅನ್ನೋದು ಬೇಕು. ಕೆಲವರು ನೀವು ಹೇಳಿದ ಹಾಗೆ ಎಕರೆಗಟ್ಟಲೆ ಪ್ರದೇಶಗಳಲ್ಲಿ ಕೆಲವೊಂದು ತರಕಾರಿ ಬೆಳೆಗಳನ್ನು ಹಾಕಿ ಆ ಒಂದು ಕಟಾವಾಗುವಂಥ ಸಂದರ್ಭದಲ್ಲಿ ಒಳ್ಳೆ ಬೆಲೆ ಸಿಗದೆ ಸಿಕ್ಕಾಬಟ್ಟೆ ನಷ್ಟ ಮಾಡಿಕೊಂಡು ಅದನ್ನು ಬೀದಿಗೆ ಚೆಲ್ಲಿದ್ದು ಅಥವಾ ಕೇಳಿದಂತಹ ಬೆಲೆಗೆ ಕೊಟ್ಟಿದ್ದು, ಈ ಥರದ್ದೆಲ್ಲ ನಾವು ಸಂದರ್ಭಗಳನ್ನು ನಾವು ನೋಡ್ತಾ ಇರ್ತೀವಿ. ಒಂದು ಬೆಳೆ ಯೋಜನೆ ಬೇಕಾಗುತ್ತೆ. ಶಂಕರೇಗೌಡ, ನೀವು ಹೇಳಿದ್ರಿ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದ್ರಿ ಅಂತ. ತರಬೇತಿಯಲ್ಲಿ ಕಲಿತು ಅಳವಡಿಸಿದ್ದ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಥವಾ ತಂತ್ರಜ್ಞಾನದ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ನಾನು ಬೈಫಗೆ ಹೋಗಿದ್ದೆ, ಅಲ್ಲಿ ಕಲಿತಂಥದ್ದು ಈ ಸುತ್ತಲೂ ಮರಗಿಡಗಳನ್ನ ಬೆಳೆಯುವಂಥದ್ದು, ಕಾಡು ಮರಗಳನ್ನ. ಅಲ್ಲಿ ಒಂದು 2-3 ತೋಟಗಳಿಗೆ ನಮ್ಮನ್ನು ಅವರು ನೇರವಾಗಿ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ತೋರಿಸಿದಾಗ ಈ ಹೆಬ್ಬೇವಿದೆಯಲ್ಲ ಅದನ್ನು ಒಂದು ಕಡೆ ತುಂಬ ಚೆನ್ನಾಗಿ ಬೆಳೆದಿದ್ರು. ಹಂಗಾಗಿ ನಾನು ಹೆಬ್ಬೇವು ಮತ್ತು ಟೀಕು ಮತ್ತು ಇನ್ನೊಂದು ಕಡೆ ಹೋಗಿದಾಗ ಗಜನಿಂಬೆ ಎಲ್ಲ ತೋಟ ಎಲ್ಲ ಮಾಡಿದರು ಅವರು. ಆ ಥರದ ಸುಮಾರು ಹಲವಾರು ಕಡೆ ನಾನು ನೋಡಿದಾಗ ಒಂದು ನಿರಂತರವಾಗಿ ಒಂದು ಆದಾಯ ಬರಬೇಕು ಆ ಥರದ ಬೆಳೆಗಳು, ಜೊತೆಗೆ ನಮಗೆ ಈ ಜೀವಾಮೃತ ಮಾಡೋದ್ರ ಬಗ್ಗೆ ಎಲ್ಲ ಹೇಳಿಕೊಟ್ರು. ಸಾವಯವ ಕೃಷಿ ಮಾಡಬೇಕಾದ್ರೆ ಪಂಚಗವ್ಯ ಮಾಡೋದು ಮತ್ತು ಎರೆಹುಳು ತೊಟ್ಟಿ ಯಾವ ರೀತಿ ಮಾಡ್ಕೋಬೇಕು ಅದನ್ನೆಲ್ಲ ನಾನು ಅಲ್ಲಿ ಹೋದಾಗ ತುಂಬ ವಿಚಾರವಾಗಿ ನಾನು ತಿಳ್ಕೊಂಡು, ಮತ್ತು ಕಸಿ ಕಟ್ಟದು ನಾವೀಗ ನಿಂಬೆ ಗಿಡ ಇರಳೆ ಗಿಡ ಎಲ್ಲನೂ ಈಗ ಕೆಲವೊಂದು ರೈತರು 100 ಗಿಡ ತಗೊಬಿಡ್ತಾರೆ, ಒಟ್ಟಿಗೆ 1000 ಗಟ್ಟಲೆ ಖರ್ಚು ಮಾಡ್ತಾರೆ. ಈಗ ನಾವು ಆ ಥರ ಎಲ್ಲ ಮಾಡಲ್ಲ, ನಮ್ಮಲ್ಲೇ ಗಿಡ ತಯಾರು ಮಾಡ್ಕೋತೀವಿ, ನಮಗೆ ಬೇಕಾದಷ್ಟು ನಾವು ಇಟ್ಕೋತೀವಿ, ಬೇರೆಯವ್ರಿಗೂ ಮಾರಾಟ ಮಾಡ್ತೀನಿ ಅದನ್ನು. ಒಂದು ವರ್ಷಕ್ಕೆ ಒಂದು 100 ಗಿಡ ಮಾರಾಟ ಮಾಡ್ತೀವಿ. ಜೊತೆಗೆ ನಮ್ಗೆ ಯಾವಾಗ ಬೇಕು ಅವಾಗ ಪ್ರತಿ ಹಂತದಲ್ಲೂ ಇರಬೇಕು. ಈಗ ತಂದೆ ತಾತ ಮೊಮ್ಮಗ ಎಲ್ಲ ಹೆಂಗಿರ್ತಾರೋ ಮನೆಯಲ್ಲಿ ಅದೇ ರೀತಿ ನಮ್ಮ ತೋಟದಲ್ಲಿ ಒಂದು ಫಲ ಬರ್ತಾ ಇದ್ರೆ ಇನ್ನೊಂದು ಮೀಡಿಯಂ ಹಂತದಲ್ಲಿ ಇರ್ತದೆ, ಇನ್ನೂ ಒಂದು ಪುಟ್ಟ ಗಿಡ ಇರ್ತದೆ. ಈ ಒಂದು ಹಲಸೆ ಆಗಲಿ, ಒಂದು ನಿಂಬೆನೇ ಆಗಲಿ, ಎರಡನೇ ಆಗಲಿ, ಎಲ್ಲ ಹಂತದ ಗಿಡಗಳು 10 ವರ್ಷದ್ದಿದೆ, 5 ವರ್ಷದ್ದಿದೆ, 3 ವರ್ಷದ್ದಿದೆ, 3 ತಿಂಗಳ ಗಿಡಗಳು ಇದೆ. ಈ ಥರ ಪ್ರತಿ ಒಂದು ಇದು ಇರಬೇಕು. ಅದೇ ಒಂದು ಕೃಷಿನಲ್ಲಿ ನಾವು ಕಾಣೋಂಥ ಒಂದು ವೈವಿಧ್ಯತೆ ಅಂದರೆ ಇದು ಮೊದಲು. ಮತ್ತು ಜೊತೆಗೆ ಈಗ ಸರ್ ಹೇಳಿದಾಗೆ ನಮ್ಮ ಒಂದು ಜಮೀನಲ್ಲಿ 5 ಎಕರೆ ಜಮೀನು ಅಂದರೆ ಅದನ್ನು ನಾವು ಎಷ್ಟು ಬೆಳೆನ ಅಳವಡಿಸ್ಕೊಂಡ್ರೆ ನಮಗೆ ಅದರಿಂದ ಅನುಕೂಲ ಆಗುತ್ತೆ, ನಮ್ಮ ಮಾರ್ಕೆಟ್ ಎಷ್ಟಿದೆ, ಆ ಒಂದು ಲೆಕ್ಕಾಚಾರವನ್ನು ಸರ್ವೆ ಮಾಡ್ಕೋಬೇಕು ನಾವು. ಈಗ ನಾವು ಬರೀ ಸೊಪ್ಪು ರೇಟ್ ಸಿಗುತ್ತೆ ಅಂದ್ಬಿಟ್ಟು ಇಡೀ ಜಮೀನಿಗೆಲ್ಲ ಸೊಪ್ಪು ಹಾಕಿದ್ರು ಕಷ್ಟ ಆಗುತ್ತೆ, ಮತ್ತು ಇಡೀ ಜಮೀನಿಗೆಲ್ಲ ನಾವು ಅರಿಶಿನ ಬೆಳೆಯೋಕೆ ಹೋಗಲ್ಲ. ಒಂದೊಂದು ನಿಗದಿ ಆದ ನಾನು ಇಷ್ಟು ಮಾರಾಟ ಮಾಡ್ಬೋದು ನನ್ನ ಒಂದು ಕೆಪಾಸಿಟಿ, ಆ ಹಂತದಲ್ಲೇ ನಾನು ಪ್ರತಿ ವರ್ಷ ಅರಿಶಿನ ಬೆಳಿತೀನಿ. ಯಾಕಂದ್ರೆ ಅದು ಒಂದು ಸಲ ಬೆಳೆದ್ರೆ ಅರಿಶಿನ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ನಾವು ಅರಿಶಿನ ಬೆಳೆಯೋಕ್ಕಾಗಲ್ಲ, ಅಲ್ಲಿ ಒಂದು 5 ವರ್ಷನಾದ್ರೂ ಬಿಡಬೇಕು ಅದನ್ನು, ಆವಾಗಲೇ ಅದು ಉತ್ತಮವಾದ ಬೆಳೆ ಬರಬೇಕಾದ್ರೆ. ಆ ಒಂದು ಕಾರಣನು ಮತ್ತೆ ನಮ್ಮ ಮಾರ್ಕೆಟ್ಗೆ ಅನುಗುಣವಾಗೂ ಆ ಒಂದೊಂದು ಏರಿಯಾ ನಮಗೆ ಇಂಥ ಬೆಳೆ, ಈಗ ಶುಂಠಿ ಅದೇನೋ ಒಂದು 100 ಗ್ರಾಮ್ ತಗೋತಾರೆ ಇಲ್ಲ 1/2 ಕೆಜಿ ತಗೋತಾರೆ, ಅದನ್ನು ನಾವು ಯಾಕೆ ಎಕರೆ ಲೆಕ್ಕಲ್ಲ ಬೆಳಿಬೇಕು, ಅದನ್ನೇನಾದರೂ ಒಂದು 4-5 ಬೆಡ್ ಮಾತ್ರ ಮಾಡ್ತೀವಿ. ಈ ಥರ ಎಲ್ಲ ಪ್ರತಿಯೊಂದು ಬೆಳೆನೂ ಅಷ್ಟೇ, ಈಗ ತೆಂಗಿನ ಗಿಡನೂ ಅಷ್ಟೇ, ಒಂದು 150 ಗಿಡ ಇದೆ ಅಷ್ಟೇ, ಅದು ಇನ್ನೂ ಕಮ್ಮಿ ಇದ್ದರೂ ಅನುಕೂಲನೇ ಅನಿಸ್ತದೆ. ಈಗ ಒಂದೊಂದ್ಸಲ ಆ ಥರ ಎಲ್ಲ ಈಗ ನಮ್ಮ 150 ತೆಂಗಿನಕಾಯಿನೂ ನಾನು ನಮ್ಮಲ್ಲೇ ಸೇಲ್ ಆಗುತ್ತೆ, ಮತ್ತು ಅದು ನಾವು ಕೆಟ್ಟೋಗಿದ್ರು ಅದನ್ನು ನಾನು ವಾಪಸ್ಸು ಮಾಡ್ತೀನಿ. ಆ ಒಂದು ಕಾರಣಕ್ಕೆ ನಮ್ಮಲ್ಲಿ 50 ಕಾಯಿ 100 ಕಾಯಿ ತನಕ ತಗೋತಾರೆ. ಯಾಕಂದ್ರೆ ಕಸ್ಟಮರ್ಸ್ಗೆ ಈಗ ನಾವು ಒಳ್ಳೆ ಪದಾರ್ಥ ಕೊಡಬೇಕು, ಆವಾಗ ನಮ್ಮಲ್ಲಿ ಒಂದು ಅವ್ರಿಗೆ ನಂಬಿಕೆ ಬರಬೇಕು, ಆ ಒಂದು ಕಾರಣಕ್ಕೆ ನಾವು ಕೇಳಿದಷ್ಟೇ ರೇಟ್ನ ಕೊಡ್ತಾರೆ ಅಂದ್ಬಿಟ್ಟು ನಾವು ನಮ್ಮ ಮನ ಬಂದಂಥ ರೇಟನ್ನು ಮಾಡೋಕೆ ಹೋಗಲ್ಲ. ಮಾರ್ಕೆಟ್ಗಿಂತನೂ ಒಂದು ನಾವು 2 ರೂಪಾಯಿ ಕಮ್ಮಿನೇ ಇಸ್ಕೋತೀನಿ ಆಚೆ ಮಾರ್ಕೆಟ್ಗಿಂತನೂ. ಯಾಕಂದ್ರೆ ನಮ್ಮದು ನೇರ ಮಾರುಕಟ್ಟೆ, ಯಾವುದೇ ಒಂದು ಟ್ಯಾಕ್ಸ್ ಇಲ್ಲ, ಮತ್ತೆ ಒಂದು ಬಾಡಿಗೆ ಕಟ್ಟಬೇಕು ಅನ್ನೋಂಗಿಲ್ಲ, ಇಲ್ಲ ಲೇಬರ್ ಇಲ್ಲ. ಹಂಗಾಗಿ ನಾವು ನೇರ ಮಾರಾಟ, ಗ್ರಾಹಕ ಮತ್ತು ಉತ್ಪಾದಕ ಎರಡೂ ಒಂದು ಸೇತುವೆ ತರ ಸಂಬಂಧ ಇದೆ. ಆ ಒಂದು ಕಾರಣಕ್ಕೆ ನಮ್ಮಲ್ಲಿ ನಾವು ಯಾವುದೇ ಒಂದು ಬೆಳೆ ಬೆಳೆದ್ರು ಮಾರಾಟ ಆಗುತ್ತೆ ಸರ್. ಇನ್ನು ಬಾಳೆ ವಿಷಯಕ್ಕೆ ಬರೋಣ. ಹಲವಾರು ಜಾತಿಯ ಬಾಳೆ ಗಿಡಗಳನ್ನ ನೀವು ಪೋಷಣೆ ಮಾಡ್ತಾ ಇದ್ದೀರಿ. ಬಾಳೆಯನ್ನು ಸಹ ನಿಮಗೆ ನಿರಂತರವಾಗಿ ದುಡ್ಡು ಕೊಡುವಂತಹ ಆರ್ಥಿಕ ಬೆಳೆಯಾಗಿ ನೀವು ಮಾಡಿಕೊಂಡಿದ್ದೀರಿ. ಹೇಳಿ, ಬಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಯಾವ ತರ ಯೋಜನೆ ಮಾಡಿದ್ರಿ, ಎಷ್ಟು ತಳಿಗಳಿದೆ, ಅವುಗಳನ್ನು ಯಾವ ರೀತಿ ವರ್ಷ ಇಡೀ ನಿರ್ವಹಣೆ ಮಾಡ್ತೀರಿ, ಮತ್ತೆ ವರ್ಷ ಇಡೀ ನಿಮಗೆ ಮಾರಾಟ ಮಾಡೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಹೇಗೆ ಮಾಡ್ಕೊಂಡಿದ್ದೀರಿ? ಬಾಳೆನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬಾಳೆ ಇಷ್ಟ ಆಗುತ್ತೆ, ಮತ್ತೆ ನಮ್ಮ ಮನೆಗೂ ಆಗುತ್ತೆ. ಆ ಒಂದು ಕಾರಣಕ್ಕೆ ಈಗ ಕೆಲವರಿಗೆ ನಂಜನಗೂಡು ರಸಬಾಳೆ ಅಂದ್ರೆ ತುಂಬಾ ಇಷ್ಟ. ಮಧ್ಯ ಮಧ್ಯ ಒಂದೊಂದು ಚೇಂಜ್ ಇರಬೇಕು. ನಾವು ಬರೀ ಪಚ್ಚಬಾಳೆನೇ ಬೆಳ್ಕೊಂಡು ಕುಂತ್ಕೊಂಡ್ರೆ ಅದನ್ನ ಯಾರು ತಿನ್ನೋದೇ ಇಲ್ಲ. ಕೆಲವೊಂದ್ಸಲ ಇಲ್ಲ ಕೆಲವು ಅದನ್ನು ಬೆಳಿಬೇಕು, ಅದನ್ನು ತಗೋತಾರೆ. ಇನ್ನು ಕೆಲವರಿಗೆ ಪಚ್ಚಬಾಳೆ ಅಂದ್ರೆ ಆಗೋದೇ ಇಲ್ಲ. ಈಗ ಇನ್ನೊಬ್ಬರಿಗೆ ಕಾಡು ಬಾಳೆ ಅಂದ್ರೆ ತುಂಬಾ ಇಷ್ಟ ಇರ್ತದೆ. ಆದ್ರೆ ಮತ್ತೆ ಅದ್ರ ದಿಂಡಲ್ಲಿ ಒಂದು ಒಳ್ಳೆ ಔಷಧಿ ಗುಣನೂ ಇದೆ. ಆ ಒಂದು ಕಾರಣಕ್ಕೆ ಆ ದಿಂಡನ್ನ ತುಂಬಾ ಹಣ್ಣಿಗಿಂತ ನಮ್ಗೆ ದಿಂಡಲ್ಲಿ ತುಂಬಾ ಚೆನ್ನಾಗಿ ಆದಾಯ ಇದೆ ಅದರಲ್ಲಿ ಕಾಡು ಬಾಳೆನಲ್ಲಿ. ಮತ್ತೆ ಚಂದ್ರ ಬಾಳೆ ಅದನ್ನು ಅಷ್ಟೇನೆ, ಒಂದು ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇರೋ ಅಂತ ಬಾಳೆ ಅದು. ಹಂಗಾಗಿ ಮತ್ತೆ ಏಲಕ್ಕಿ ಬಾಳೆ ಅದು ಈಗ ಎಲ್ಲರೂ ಪೂಜೆಗೂ ಸಹ ಉಪಯೋಗಿಸ್ತಾರೆ. ಮತ್ತೆ ಪ್ರತಿಯೊಬ್ಬರು ಈಗ ಒಂದು ಚಿಕ್ಕ ಮಕ್ಕಳಿಂದ ವಯೋವೃದ್ಧರು ಅಲ್ಲಿ ತನಕನು ಬಾಳೆಹಣ್ಣ ಉಪಯೋಗಿಸ್ತಾರೆ. ಆ ಒಂದು ಕಾರಣಕ್ಕೆ ನಾನು ಎಲ್ಲಾ ತರದ ಒಂದು ತಳಿಗಳು ಇರಲಿ ನಮ್ಮಲ್ಲಿ, ಮತ್ತೆ ನಮ್ಮ ಮನೆಗೂ ಎಲ್ಲ ಒಂದು ಹಣ್ಣನ್ನ ತಿನ್ಬಹುದು. ಒಂದೊಂದು ಹಣ್ಣಲ್ಲೂ ಒಂದೊಂದು ರೀತಿಯಾದ ಒಂದು ರುಚಿಯಾದ ಒಂದು ಇರ್ತದೆ. ಒಂದು ಹುಳಿ ಇದ್ರೆ ಇನ್ನೊಂದು ತುಂಬಾ ಸಿಹಿ ಇರ್ತದೆ. ಈ ಒಂದು ಕಾರಣಕ್ಕೆ ನಾನು ಎಲ್ಲಾ ಒಂದ್ ತರದ ಒಂದು ಬಾಳೆನ ಅಳವಡಿಸ್ಕೊಂಡಿದ್ದೀನಿ. ಮತ್ತೆ ಜೊತೆಗೆ ನಮ್ಗೆ ಪ್ರತಿ ವಾರನೂ ಬರಬೇಕು, ಪ್ರತಿ ದಿನಾನು ಬೇಕು ಅಂದಾಗ ಅದನ್ನು ಇರಬೇಕು. ಆ ತರ ಒಂದೇ ಗಿಡದಿಂದ ಮೂರು ಗೊನೆ ನಾಲ್ಕು ಗೊನೆ ಬರಬೇಕು, ಆ ಒಂದು ಪದ್ಧತಿನೂ ಅಳವಡಿಸ್ಕೊಂಡಿದ್ದೀವಿ. ಪ್ರತಿ ವಾರನೂ ನಮ್ಗೆ ಬಾಳೆಹಣ್ಣು ಬಂದಾಗ ಮಾರುಕಟ್ಟೆಯಲ್ಲಿ ಒಂದ್ಸಲ ಜಾಸ್ತಿ ಆಗ್ಬೋದು, ಒಂದ್ಸಲ ಕಮ್ಮಿ ಆಗ್ಬೋದು, ಒಂದೇ ಸಲ ಬೆಳೆದ್ರೆ ಅನ್ನೋ ಒಂದು ಕಾರಣಕ್ಕೆ ನಾವು ಅಂತಂತವಾಗಿ ಪ್ರತಿ ತಿಂಗಳಿಗೆ 25-30 ಈ ತರ ಗಿಡಗಳನ್ನ ನಾಟಿ ಮಾಡ್ತಾ ಇರ್ತೇವೆ. ವರ್ಷ ಪೂರ್ತಿ ನಮ್ಮಲ್ಲೇ ಮಾರಾಟ ಆಗ್ಬೇಕಲ್ಲ, ಆ ಒಂದು ಕಾರಣಕ್ಕೆ ಎಲ್ಲಾ ಹಂತದಲ್ಲೂ ಬಾಳೆ ಇದೆ ಸರ್. ತರಕಾರಿ ಬೆಳೆಗಳಿಗೆ ಬದಲು ಅಲ್ಲೂ ಸಾಕಷ್ಟು ಬಳ್ಳಿ ತರಕಾರಿಗಳನ್ನ ನಾವು ನೋಡಿದ್ವಿ. ಸೋರೆಕಾಯಿ ಆಗ್ಬೋದು, ಹಾಗೇನೆ ಕುಂಬಳಕಾಯಿ ಆಗ್ಬೋದು, ಇವುಗಳನ್ನು ಸಹ ಯಶಸ್ವಿಯಾಗಿ ನೀವು ಬೆಳೆದಿದ್ದೀರಿ. ಈ ಕ್ಷೇತ್ರ ವಿಂಗಡಣೆ ಯಾವ ತರ ಮಾಡ್ಕೊಂಡು ಹೋಗ್ತೀರಿ? ನೀವು ಹೇಳಿದ್ರಿ ಒಂದು ಬೆಳೆ ಹಾಕಿದ ಮೇಲೆ ಅರಿಶಿನದ ಬೆಳೆಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರಿ ನಾಲ್ಕು ವರ್ಷ ಹಾಕೋಕೆ ಆಗೋದಿಲ್ಲ ಅನ್ಕೊಂಡು. ಹಾಗಂತ ಯಾವ ಭೂಮಿಯನ್ನು ಸಹ ನಾವು ವ್ಯರ್ಥವಾಗಿ ಬಿಡೋದಕ್ಕೂ ಆಗಲ್ಲ. ಈ ಬೆಳೆ ಪರಿವರ್ತನೆಗಳು ಅಥವಾ ಬೆಳೆ ಬದಲಾವಣೆಗಳು ಹೆಂಗ್ ಮಾಡ್ತಾ ಹೋಗ್ತೀವಿ? ಅಲ್ಲ ಈಗ ನಾವು ಅದೇ ಅರಿಶಿನ ಬೆಳೆದ ಮೇಲೆ ಅದು ಭೂಮಿ ಒಳಗಡೆ ಬೆಳೆಯುವಂತ ಬೆಳೆ, ಆವಾಗ ಮತ್ತೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಭೂಮಿಯಿಂದ ಮೇಲ್ ಬರೋಂತ ಬೆಳೆಗಳು ಅಂದ್ರೆ ಈಗ ಬೆಂಡೆ ಆಗ್ಬೋದು, ಈ ತರದ ಬೆಳೆಗಳನ್ನ ಮಾಡ್ಬೋದು. ಅಲ್ಲಿ ಅದನ್ನ ಖಾಲಿ ಬಿಡ್ಬೇಕು ಅಂತೇನಿಲ್ಲ. ಒಂದ್ಸಲ ಭೂಮಿ ಒಳಗಡೆ ಇರೋಂತ ಬೆಳೆಗಳನ್ನ ಬೆಳೆದ್ರೆ ಮತ್ತೆ ನಾವು ಅದ್ರಿಂದ ಮೇಲೆ ಬೆಳೆಯಂತ ಬೆಳೆ ಅಂದ್ರೆ ಈಗ ಬೆಂಡೆಕಾಯಿ, ಬದನೆಕಾಯಿ, ಈ ತರದ ಬೆಳೆಗಳನ್ನ ಬೆಳಿಬಹುದು. ಮತ್ತೆ ಬಳ್ಳಿ ತರಕಾರಿಗಳ ಬಗ್ಗೆ ಹೇಳಿದ್ರೆ ಬಳ್ಳಿ ತರಕಾರಿ ಅಂದ್ರೆ ತುಂಬಾ ಈಸಿಯಾಗಿ ಬರೋಂತ ಬೆಳೆ ಅದು. ಯಾಕಂದ್ರೆ ಲೇಬರೇ ಬೇಡ ಈಗ ನಾವು, ಯಾಕಂದ್ರೆ ಲೇಬರ್ನ ನಾವು ಜಾಸ್ತಿ ಅವಲಂಬಿಸಲ್ಲ. ಆ ಒಂದು ಕಾರಣಕ್ಕೆ ಈ ಬಳ್ಳಿ ತರಕಾರಿ ಅಂದ್ರೆ ತುಂಬಾನೇ ಈಸಿಯಾಗಿ ಬರೋಂಥದ್ದು. ಒಂದು ಗಿಡದಿಂದ ನಾವು ಬೂದುಗುಂಬಳ 300 kg ತನಕ ಕೊಯ್ಲು ಮಾಡ್ಬೋದು. ಅದು ಬರೀ 20-30 ರೂಪಾಯಿ ಮಾರಾಟ ಮಾಡಿದ್ರು ಒಂದು ಗಿಡಕ್ಕೆ 5,000-6,000 ರೂಪಾಯಿ ಬಂತು. ಆ ಒಂದು ಕಾರಣಕ್ಕೆ ಈಗ ಅದನ್ನೆಲ್ಲ ಜಾಸ್ತಿ ಮಾಡಕ್ ಹೋಗಲ್ಲ. ಎತ್ತರವಾದ ಮಳೆಗಾಲದಲ್ಲೂ ಮಳೆ ಬಂದ್ರು ಏನೂ ಹೋಗ್ಬಾರ್ದು, ಆ ತರ ಒಂದು ಎತ್ತರವಾದ ಜಾಗಗಳಲ್ಲಿ ಮಾಡ್ತೀವಿ ಅದನ್ನ. ಮತ್ತೆ ಸೋರೆಕಾಯಿ ಗಿಡನ ಬರೀ 30-40 ಜಾಗದಲ್ಲಿ 800 kg ತನಕ ಸೋರೆಕಾಯಿ ಬೆಳೆದಿದ್ದೀನಿ ಸರ್. ಅದನ್ನ ನಾವು ವರ್ಷ ಪೂರ್ತಿ ಬರೀ 20 ರೂಪಾಯಿಗೆ ಕೊಡ್ತೀವಿ. ಯಾಕಂದ್ರೆ ಅದು ತುಂಬಾ ಈಸಿಯಾಗಿ ಬರೋಂಥದ್ದು. ಒಂದು 60 ದಿನಕ್ಕೆ ಅದು ಕಾಯಿ ಬಿಡಕ್ ಸ್ಟಾರ್ಟ್ ಆದ್ರೆ 6-7 ತಿಂಗಳ ತನಕ ಅದು ಕೊಯ್ಲು ಮಾಡ್ಬೋದು. ಆ ಒಂದು ಕಾರಣಕ್ಕೆ ಅದನ್ನ ವರ್ಷ ಪೂರ್ತಿ 20 ರೂಪಾಯಿಗೆ ಕೊಡ್ಬೋದು. ತುಂಬಾ ಅದನ್ನ ನಾವು ಬರೀ 1/2 kg ಕೇಳಿದಾಗ 1/2 kg ಕೊಡ್ತು. ಒಂದು ಕಾಯಿ ಅದು 4-5 kg ತನಕ ಎಲ್ಲ ಬರುತ್ತೆ. ಯಾಕಂದ್ರೆ 5 kg ತಗೊಳಕ್ ಆಗಲ್ಲ. ಇವತ್ತೆಲ್ಲ ಪುಟ್ ಪುಟ್ಟ ಮನೆಗಳಿರೋದ್ರಿಂದ ಅವ್ರಿಗೆ 1/2 kg ಕೇಳಿದ್ರಿಗೆ 1/2 kg ಕೊಡ್ತೀವಿ, 1 kg ಕೇಳಿದ್ರೆ 1 kg ಕೊಡ್ತೀವಿ, 5 kg ಕೇಳಿದ್ರೆ 5 kg ಕೊಡ್ತೀವಿ. ಆ ಒಂದು ಕಾರಣಕ್ಕೆ ನಮ್ಮಲ್ಲಿ ಒಂದು ನಿಗದಿಯಾದ ಬೆಲೆ ಏನು ಇರೋದ್ರಿಂದ ಹುಡುಕಿಕೊಂಡು ಅದನ್ನ ತುಂಬಾ ದೂರದಿಂದೆಲ್ಲ ಬರ್ತಾರೆ ಸರ್. ಇನ್ನು ಯಾವುದೇ ಬೆಳೆ ಪ್ರದೇಶದಲ್ಲಿ ವರ್ಷ ವರ್ಷಕ್ಕೂ ಅದರ ಉತ್ಪಾದಕತೆಯನ್ನ ನಾವು ಕಾಯ್ದಿಟ್ಕೊಳ್ಬೇಕಾದ್ರೆ ನಿರ್ವಹಣೆ ಮಾಡಬೇಕಾಗುತ್ತೆ. ಮಣ್ಣಿನ ನಿರ್ವಹಣೆ, ಅಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಅದರಲ್ಲೂ ಕೆಲವೊಂದು ತರಕಾರಿ ಬೆಳೆಗಳು ಹೆಚ್ಚು ಪೋಷಕಾಂಶಗಳನ್ನ ಮಣ್ಣಿಂದ ಅವು ಪಡ್ಕೊಳತ್ವೆ. ಹಾಗಾಗಿ ಅದನ್ನ ನೀವು ಪುನಃ ಮಣ್ಣಿಗೆ ಸೇರಿಸಬೇಕಾಗತ್ತೆ, ಅದನ್ನ ನಿರಂತರವಾಗಿ ನಾವು ಮಾಡಬೇಕಾಗತ್ತೆ. ಹಾಗಾದಾಗ ಮಾತ್ರ ನಾವು ಒಳ್ಳೆಯ ನಿಗದಿತವಾದ ನಿರೀಕ್ಷಿತ ಇಳುವರಿಯನ್ನ ಪಡೆಯೋದಕ್ಕೆ ಸಾಧ್ಯ. ಹೇಳಿ, ಈ ಒಂದು ಪೋಷಕಾಂಶಗಳ ನಿರ್ವಹಣೆ, ಗೊಬ್ಬರದ ಪೂರೈಕೆ, ಇದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ? ಅದನ್ನ ಈಗ ನೀವು ನೋಡಿದಾಗೇನೆ ಈಗ ನಮ್ಮ ಜಮೀನಲ್ಲಿ ಒಂದು 7-8 ಟ್ರೆಂಚ್ಗಳಿದೆ. ಅಂದರೆ ಪ್ರತಿ ವರ್ಷ 2-2 ಟ್ರೆಂಚ್ಗಳನ್ನ ಮಾಡ್ಕೋತಾ ಇರ್ತೀವಿ. ಆ ಒಂದು ಟ್ರೆಂಚಲ್ಲಿ ನಮ್ಮಲ್ಲಿ ಬಂದಂಥ ತೆಂಗಿನ ಗರಿ ಸಿಪ್ಪೆ ಮತ್ತು ಬೆಳೆ ತೆಗೆದಂಥ ಒಂದು ವೇಸ್ಟ್ ಬರುತ್ತಲ್ಲ, ಆ ಒಂದು ಬೆಳೆಗಳನ್ನೆಲ್ಲ ಕಳೆ ಎಲ್ಲನೂ ತೆಗೆದು ಆ ಟ್ರೆಂಚಲ್ಲೇ ಹಾಕ್ತಾ ಇರ್ತೀವಿ. ಅಲ್ಲಿ ಎರೆಹುಳುಗಳು ಉತ್ಪಾದನೆ ಜಾಸ್ತಿ ಆಗುತ್ತೆ. ಹಂಗಾಗಿ ಅದು ಮೊದಲನೇದು ಅದು. ಮತ್ತೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡ ಮರಗಳಿದೆಯಲ್ಲ, ಕಾಡು ಮರದ ಎಲೆಗಳು ಅದೆಲ್ಲ ಉದುರಿ ಅಲ್ಲೇ ಅದು ನೈಸರ್ಗಿಕವಾಗಿ ಗೊಬ್ಬರ ಆಗುತ್ತೆ. ಅದರ ಜೊತೆಗೆ ನಾವು ಸ್ವಲ್ಪ ಜೀವಾಮೃತನು ಮಾಡ್ತಾ ಇರ್ತೀವಿ. ಮತ್ತೆ ನಾಟಿ ಹಸು ಗೊಬ್ಬರ ಎಲ್ಲಿ ಸಿಗುತ್ತೆ ಅದನ್ನು ತಗೋತೀವಿ ನಾವು. ನಮಗೆ ಪ್ಯೂರ್ ನಾಟಿ ಹಸುದೇ ಸಿಕ್ಕಿದಾಗ ಅದು ತುಂಬ ಉತ್ತಮವಾದ ಒಂದು ಜಮೀನಿಗೆ ನಾವು ಹೆಂಗ ಊಟಕ್ಕೆ ತುಪ್ಪ ಅಂತೀವೋ ಅದೇ ರೀತಿ ಜಮೀನಿಗೆ ನಾಟಿ ಹಸುವಿನ ಒಂದು ತೊಪ್ಪೆ ಸಿಕ್ಕಿದ್ರೆ ಅದನ್ನ ನಾನು ಎಲ್ಲಿ ಸಿಗುತ್ತೆ ಅದನ್ನ ಹುಡುಕಿ ಅದನ್ನೇ ತಗೋಬರ್ತೀವಿ. 1-2 ಟ್ರ್ಯಾಕ್ಟರ್ ವರ್ಷಕ್ಕೆ ಬೇಕಾಗತ್ತೆ. ಮತ್ತೆ ಅದ್ರ ಜೊತೆಗೆ ನಾವು ಈ ಗೆದ್ದಲು ಹುಳಗಳನ್ನ ಸಹ ನಾವು ಯಾವ್ದೇ ರೀತಿ ಅದನ್ನ ಸುಟ್ಟಾಕೋದು ಮತ್ತೆ ಅದಕ್ಕೆಲ್ಲ ಬೇರೆ ಇದು ಮಾಡಿ ಅದನ್ನ ಸಾಯಿಸಕ್ ಹೋಗಲ್ಲ. ಗೆದ್ದಲು ಹುಳ ಮತ್ತೆ ಎರೆಹುಳು ಭೂಮಿನಲ್ಲಿ ಇತ್ತು ಅಂದ್ರೆ ಯಾವ ಗೊಬ್ಬರನೂ ಬೇಕಾಗೇ ಇಲ್ಲ. ಆ ಮಟ್ಟಕ್ಕೆ ಅದೇ ಉತ್ಪಾದನೆ ಮಾಡುತ್ತೆ ಗೊಬ್ಬರನ ಸರ್. ಮತ್ತೆ ನೀರಿನ ಒಂದು ಸಂರಕ್ಷಣೆಯನ್ನು ಮಾಡುತ್ತೆ. ಯಾಕಂದ್ರೆ ಎರೆಹುಳುಗಳು ಹೋಲ್ ಮಾಡೋದ್ರಿಂದ ನೀರು ತುಂಬಾ ಹಿಡಿದಿಟ್ಕೋತದೆ. ಜೊತೆಗೆ ಮಳೆ ನೀರನ್ನ ನಾನು ಒಂದು 3 ಎಕರೆ ಸುತ್ತಲೂ ಒಂದು ಬಂಡ್ ತರ ಮಾಡಿದ್ದೀನಿ, ಕೆರೆ ತರನೇ. ಆ ಮಳೆ ಯಾವ್ದೋ ಒಂದ್ ದಿನ ಬರುತ್ತೆ, ದಿನ ಬರಲ್ಲ ಮಳೆ. ಹಂಗಾಗಿ ಆಚೆ ಕಡೆಯಿಂದ ಬಂದಂತ ನೀರನ್ನು ನಾನು ಹಿಡಿದಿಟ್ಕೊಳ್ಳೋ ತರನೇ ಮಾಡಿದ್ದೀನಿ. ನಮ್ಮ ಜಮೀನಿಂದ ಬಿದ್ದಂತ ನೀರು ಆಚೆ ಕಡೆ ಹೋಗ್ಬಾರ್ದು. ಮೊದಲು ಮಳೆ ನೀರನ್ನ ಸಂರಕ್ಷಣೆ ಮಾಡಬೇಕು. ಯಾಕಂದ್ರೆ ನಾನು ಬೈಫಲ್ ಹೋದಾಗ ನಮ್ಗೆ ಮಣ್ಣು ಯಾವ ರೀತಿ ನಾವು ಸಂರಕ್ಷಣೆ ಮಾಡ್ಕೋಬೇಕು ಮತ್ತೆ ನೀರನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಮಣ್ಣು ನೀರಿನ ಬಗ್ಗೆನೇ ಸುಮಾರು 2-3 ದಿನ ನಮ್ಗೆ ಅದ್ರ ಬಗ್ಗೆ ತುಂಬಾ ಟ್ರೈನಿಂಗ್ ಕೊಟ್ಟಾಗ ತುಂಬಾ ಅನುಭವ ಆಯ್ತು. ಅದರಿಂದ ಆ ಒಂದು ಕಾರಣಕ್ಕೆ ಈಗ ನಾನು ಅಲ್ಲಿಂದ 10 ವರ್ಷ ಮೇಲೆ ಆಗಿದೆ ನಾನು ಟ್ರೈನಿಂಗ್ ತಗೊಂಡು. ಇವತ್ತಿನವರೆಗೂ ನಮ್ಮ ಮಣ್ಣು ಒಂದು ಚೂರು ಮಣ್ಣು ಆಚೆ ಕಡೆ ಹೋಗ್ತಾ ಇಲ್ಲ. ಈಗ ನೀವೇನ್ ನೋಡ್ತಾ ಇದ್ರಲ್ಲ ನಮ್ಮ ಮಣ್ಣು ಯಾವ ರೀತಿ ಇದೆ ಅಂತ. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಈ ಕೃಷಿ ಅರಣ್ಯ ಇದು ಸಹ ಒಂದು ಸಮಗ್ರ ಕೃಷಿಯ ಪ್ರಮುಖ ಭಾಗ. ಈವಾಗ ನಾವು ಹಣ ನೋಡಕ್ಕಾಗದೆ ಹೋದ್ರು ಒಂದು ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ಕೃಷಿ ಅರಣ್ಯವನ್ನ ಮಾಡುವಂಥದ್ದು ನಮಗಿರುವಂತಹ ಭೂಪ್ರದೇಶದಲ್ಲಿ ಒಂದಿಷ್ಟು ಈ ರೀತಿಯ ಒಂದು ಹೆಬ್ಬೇವ್ ಆಗ್ಬೋದು ಅಥವಾ ಸಿಲ್ವರ್ ಓಕ್ ಆಗ್ಬೋದು ತೇಗ ಆಗ್ಬೋದು ಈ ರೀತಿಯ ಮರಗಳನ್ನ ನೆಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ನೀವು ಅದರ ಪ್ರಯೋಜನ ಪಡ್ಕೊಂಡಿದ್ದೀರಿ. ಈಗಾಗಲೇ ನಾವು ನೋಡಿದ್ವಿ ಕೆಲವೊಂದು ಸಿಲ್ವರ್ ಓಕ್ ಮರಗಳಿಗೆ ನೀವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ರಿ. ಈ ರೀತಿಯ ಬೆಳೆಗಳು ಜೊತೆಗೆ ಈ ಪ್ರದೇಶಕ್ಕೆ ಸ್ವಲ್ಪ ಹೊಸದು ಅನ್ನುವಂತಹ ಕೆಲವಾರು ನಿಂಬೆ ಹಾಗೂ ಕಿತ್ತಳೆ ಜಾತಿಯ ಸಸಿಗಳನ್ನು ನಾವು ನೋಡಿದ್ವಿ. ಹೇಳಿ, ಈ ರೀತಿಯ ಒಂದು ಪ್ರೇರಣೆ ಆಲೋಚನೆ ಬಂದಿದ್ದು ಹೇಗೆ? ಅದೇ ನಾವು ಹೇಳೋದಲ್ಲ ಸರ್, ಈಗ ನಮಗೆ ಇದೇ ರೀತಿಯ ಒಂದು ವಯಸ್ಸಿರಲ್ಲ. ಈಗ ನಿರಂತರವಾಗಿ ಈಗ ಒಬ್ಬರು ಸಂಬಳದಾರರಿಗೆ ಏನಾಗುತ್ತೆ, ಪ್ರತಿ ತಿಂಗಳು ಸಂಬಳ ಬರುತ್ತೆ. ಅದೇ ರೀತಿ ನಮ್ಗೆ ತರಕಾರಿ ಸೊಪ್ಪೆಲ್ಲ ಬರುತ್ತೆ. ನಮ್ಗೆ ಒಂದು 20 ವರ್ಷ 30 ವರ್ಷ ನಮ್ಗೂ ವಯಸ್ಸಾಗ್ತಾ ಆಗ್ತಾ ಹೋದಂತೆ ಈಗ ಗಿಡ ಮರಗಳು ಅದೇನು 1 ರೂಪಾಯಿಗೆಲ್ಲ ಸಿಗುತ್ತೆ ಗಿಡಗಳು. ನಾ ತಗೊಂಡಾಗ ಫ್ರೀಯಾಗೆ ಕೊಟ್ಟರು, ಇವಾಗ ನೋಡಿ ಅದಕ್ಕೆ ಒಂದು ಗಿಡಕ್ಕೆ 100 ರೂಪಾಯಿ ಸಹಾಯಧನ ಬೇರೆ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈಗ ರೈತರಿಗೆ ತುಂಬಾನೇ ಅನುಕೂಲ ಇದೆ. ಮತ್ತೆ ಈಗ ನಮ್ಮಲ್ಲಿ ಈಗಾಗಲೇ 18 ವರ್ಷ ಆಗಿದೆ. ಈಗ ಮೊನ್ನೆ ಯಾರೊಬ್ರು ಹೇಳಿದ್ರು ನಮ್ಗೆ ಫಾರೆಸ್ಟ್ ಆಫೀಸರ್, ಇಲ್ಲ ನಿಮ್ಮಲ್ಲಿರೋದನ್ನ ಈಗ ತೆಗೆದೇ ಬಿಡಿ, ಮತ್ತೆ ಪುನಃ ಹೊಸದೇ ಹಾಕಿ, ಅದು 10-12 ವರ್ಷ ಆದ್ರೆ ಸಾಕು ಸಿಲ್ವರ್ ಬೇಕು ಅಂತಾನು ಹೇಳಿದ್ರು. ಹಂಗಾಗಿ ಈಗ ನಮ್ಗೆ ಅದು ಒಂದು ಮರ ಈಗ ನಮ್ಗೆ 8-10 ಸಾವಿರ ರೂಪಾಯಿ ತನಕ ಬರುತ್ತೆ. ಈಗ ಮತ್ತೆ ನಾವು ನಾಟಿ ಮಾಡಿದ್ರೆ ಇನ್ನೊಂದು 20 ವರ್ಷಕ್ಕೆ ಮತ್ತೆ ನಮ್ಗೆ ಬರುತ್ತೆ. ಅದು ಯಾವುದೇ ಒಂದು ಕೀಟಬಾಧೆ ಇರಲ್ಲ, ಲೇಬರ್ ಇರಲ್ಲ, ಯಾವುದೇ ಒಂದು ಖರ್ಚೇ ಬರಲ್ಲ ಅದರಲ್ಲಿ. ನಾವು ಒಂದ್ಸಲ ಗುಂಡಿ ತೋಡೋದು ಅದನ್ನು ನಮ್ಗೆ ಸಹಾಯಧನ ಕೊಡ್ತಾ ಇದಾರೆ. ಆ ಒಂದು ಕಾರಣಕ್ಕೆ ಈಗ ನಾನು ಮತ್ತೆ ಈಗ ಒಂದು 500 ಗಿಡನ ಹೊಸದಾಗಿ ನಾಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಈಗ ಇರೋದನ್ನ ತೆಗೆದು ಮತ್ತೆ ಇನ್ನು 500 ಗಿಡ ನಾಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನೀಲಗಿರಿ ಮರಗಳನ್ನು ನಾವು ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ನೋಡಿದ್ವಿ, ಇದು ಒಂದು ಉದ್ದೇಶದಿಂದ ಹಾಕಿದ್ದೀನಿ ಅಂತ ನೀವು ಹೇಳಿದ್ರಿ. ಶಂಕರೇಗೌಡರು ನಿಮ್ಮ ಮಾತಿನಲ್ಲೇ ಹೇಳಿ, ಯಾವ ಉದ್ದೇಶದಿಂದ ಹೇಗೆ ನಿಮಗೆ ಈ ರೀತಿಯ ಕೃಷಿ ಅರಣ್ಯದಿಂದ ಅನುಕೂಲ ಆಗ್ತಾ ಇದೆ ಅಂತ? ನೀಲಗಿರಿ ಗಿಡ ಅಂದ್ರೆ ಈಗ ಅದನ್ನ ಬ್ಯಾನ್ ಮಾಡ್ತಾ ಇದಾರೆ. ಅಂದ್ರೆ ಈಗ ಅದು ಒಂದು ರೀತಿ ಉರುವಲುಗೆ ಬೇಕಾಗುತ್ತೆ. ಈಗ ಉರುವಲೇನು ಜಾಸ್ತಿ ಇದು ಮಾಡ್ತಾ ಇಲ್ಲ. ಆದ್ರೆ ನಮ್ಗೆ ಈಗ ಬಾಳೆ ಬೆಳೆದಾಗ ಬಾಳೆ ಗಿಡ ಏನಾದ್ರು ಬಿದ್ದೋಯ್ತು ಮತ್ತೆ ಯಾವ್ದೋ ಒಂದು ಸಪೋರ್ಟಿಂಗ್ ಬೇಕಾಗುತ್ತೆ. ಈಗ ನಾವು ಅದನ್ನ ತರಬೇಕು ಅಂದ್ರೆ ಬೇರೆ ಕಡೆಯಿಂದ ನಮ್ಗೆ ಆಟೋ ಚಾರ್ಜ್ ಬರುತ್ತೆ, ಮತ್ತೆ ಅವ್ರು ಹೇಳಿದಷ್ಟು ಕೊಡಬೇಕು. ಅದ್ರ ಬದಲು ನಮ್ಗೆ ಒಂದು ವೇಸ್ಟ್ ಜಾಗ ಇದೆ, ಅಂತ ವೇಸ್ಟ್ ಜಾಗದಲ್ಲಿ ಅದನ್ನ ಬೆಳೆಯೋದ್ರಿಂದ ಏನು ಸಮಸ್ಯೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಂಗಾಗಿ ನಾವು ಅದನ್ನು ಸ್ವಲ್ಪ ಹಾಕೊಂಡಿದ್ದೀವಿ. ಅದರಿಂದನೂ ಆದಾಯ ಇದೆ, ನೀಲಗಿರಿಯಿಂದನೂ ಆದಾಯ ಇದೆ. ನಮ್ಗೆ ಆದಾಯ ಇದಕ್ಕಿಂತ ಜೊತೆಗೆ ಈಗ ನಾವು ಒಂದು ಆಟೋ ಬಾಡಿಗೆ ಉಳಿತು. ಈಗ ಆಟೋದ ನಾವು ಕೇಳಿದಷ್ಟು ದುಡ್ಡು ಕೊಡಬೇಕು, ಮತ್ತೆ ಒಂದಿನ ನಾವು ಕೆಲಸ ಬಿಟ್ಟು ಹೋಗ್ಬೇಕು. ಅದ್ರ ಬದಲು ನಮ್ಮ ಜಮೀನಲ್ಲೇ ಇತ್ತು ಅಂದ್ರೆ 4 ಪೋಲ್ ಬೇಕಂದ್ರೆ ಟಕ್ ಅಂತ ಅಲ್ಲೇ ಕಟ್ ಮಾಡಿ ನಾವು ಬಾಳೆ ಗಿಡಕ್ಕೆ ಸಪೋರ್ಟ್ ಕೊಡ್ಬೋದು. ಆ ಒಂದು ಕಾರಣಕ್ಕೆ ನೀಲಗಿರಿ ಬೆಳೆನೂ ಸಹ ನಾ ಇಟ್ಕೊಂಡಿದ್ದೀನಿ ಸರ್. ಮತ್ತೆ ಗಾಳಿ ಸುತ್ತಲೂ ನಮ್ಗೆ ಒಂದು ಬಿರುಗಾಳಿ ಬಂತು ಬಾಳೆ ಗಿಡಕ್ಕೆ ಒಂದು ಹಾನಿ ಆಗಲ್ಲ. ಆ ಒಂದು ಕಾರಣಕ್ಕೂ ನಾವು ಅದನ್ನ ಬೇಲಿ ಥರನೂ ಇಟ್ಕೊಂಡಿದ್ದೀವಿ. ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಕುಟುಂಬ ಕೃಷಿ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಕುಟುಂಬದ ಸದಸ್ಯರೆಲ್ಲರನ್ನು ಕೃಷಿಯಲ್ಲಿ ಆಸಕ್ತಿ ವಹಿಸಿ ತೊಡಗಿಸ್ಕೊಂಡಾಗ ಕೃಷಿ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಿ. ನಿಮ್ಮ ಕುಟುಂಬದ ಒಂದು ಸಹಕಾರ ಯಾವ ರೀತಿ ಇದೆ, ನಿಮ್ಮ ಕುಟುಂಬದ ಇತರ ಸದಸ್ಯರು ಹೇಗೆ ನಿಮ್ಮ ಒಂದು ಕೃಷಿ ಚಿಂತನೆಗಳಿಗೆ ಬೆಂಬಲವಾಗಿದ್ದಾರೆ? ಈಗ ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಅವ್ರನ್ನು ರಜಾ ಇದ್ದಾಗೆಲ್ಲ ರಜಾ ದಿನದಲ್ಲಿ ಬಂದು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಈಗ ಒಂದು ಗಿಡಕ್ಕೆ ಪಾತಿ ಕಟ್ಟೋದು, ಈಗ ಮಕ್ಕಳಿಗೆ ನಾವು ಇವಾಗಲಿಂದನೇ ಅದನ್ನೆಲ್ಲ ಅಭ್ಯಾಸ ಮಾಡಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಮತ್ತೆ ಈಗ ಮಾರ್ಕೆಟಿಂಗಲ್ಲೂ ನಮ್ಮ ಚಿಕ್ಕ ಮಗ ಹಿಂಗೆ ಲೆಕ್ಕ, ಈಗ ಯಾವುದೋ ಒಂದು ಕ್ಯಾಲ್ಕುಲೇಟ್ರೇ ಬೇಕಿಲ್ಲ ಅವನಿಗೆ, ಪಟ ಪಟ ಪಟ ಬಾಯಿಂದನೇ ಹೇಳಿ ಅದನ್ನ ಬರೀ 1 ಅವರಲ್ಲೇ 7-8 ಸಾವಿರ ರೂಪಾಯಿ ಲೆಕ್ಕನ ಬರ್ದಿಡ್ತಾನೆ ಸರ್. ಹಂಗಾಗಿ ನಾವು ಮಕ್ಕಳಿಗೆ ಇದೆಲ್ಲ ಇವಾಗ್ಲಿಂದನೇ ಕಲಿಸ್ಬೇಕು. ದೊಡ್ಡವರಾದ್ಮೇಲೆ ಕಲಿಯೋದು ಕಷ್ಟ ಆಗುತ್ತೆ. ಅವರು ಮನೆಯವರು ಇದು ಮಾಡ್ತಾ ಇದ್ರು ಸರ್, ಅವರು ನಮ್ಗೆ ತುಂಬಾ ಹೆಲ್ಪ್. ಶಂಕರಗೌಡ್ರೆ, ಇನ್ನು ನೀವು ಒಂದ್ ರೀತಿ ಹೊಸ ತರದ ವಿದ್ಯೆ ಅಂತಾನೆ ಹೇಳ್ಬೋದು. ಕಸಿ ಕಟ್ಟೋದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಿ. ಹಾಗಾಗಿ ನಿಮ್ಮಲ್ಲಿರುವಂತಹ ಉತ್ತಮವಾದಂತಹ ತಳಿಗಳು, ಅವುಗಳ ಸಸಿಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ, ಅದು ನಿಮಗೆ ಆದಾಯನೂ ನೀಡ್ತಾ ಇದೆ. ಹೇಗೆ ಈ ಕಸಿ ಕಟ್ಟುವಂತಹ ತಂತ್ರಜ್ಞಾನ ಎಲ್ಲಿ ಕಲ್ತ್ರಿ, ಅಷ್ಟು ಸುಲಭನಾ, ಹೇಗ್ ಮಾಡ್ತೀರಿ, ಅದರಲ್ಲಿ ಯಾವ ರೀತಿ ನಿಮಗೆ ಆದಾಯ ಸಿಗ್ತಾ ಇದೆ? ಈ ಕಸಿ ಕಟ್ಟ ಇದನ್ನ ನಾನು ಒಂದು ಸಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆಲ್ಲ ಕುಕರಳ್ಳಿಕೆರೆ ಅಲ್ಲಿ ಹೋಗಿದ್ದೆ, ಅಲ್ಲಿ ಮಾಡ್ತಾ ಇದ್ರು ಕೆಲವೊಂದ್ ಗಿಡಗಳಿಗೆ. ಅವ್ರನ್ನ ನಾನು ನಮ್ಮ ತೋಟಕ್ಕೂ ಬನ್ನಿ ಅಂತೆಲ್ಲ ಸುಮಾರು ಸಲ ಕರೆದೆ, ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಅವ್ರು ಬರ್ಲಿಲ್ಲ. ಆಮೇಲೆ ಒಂದ್ಸಲ ನಾನು ಅವ್ರು ಮಾಡ್ತಾ ಇರೋದನ್ನ ಯಾವ ರೀತಿ ಮಾಡ್ತಾ ಇದಾರೆ ಅಂತ ನೋಡ್ತಾ ನಿಂತಿದ್ದೆ. ಆವಾಗ ನಮ್ಮಲ್ಲೇ ಒಂದ್ಸಲ ನೋಡೋಣ, ಟ್ರೈ ಮಾಡೋಣ ಅನ್ಬಿಟ್ಟು ಒಂದ್ 2 ಗಿಡ ಕಟ್ಟಿದೆ, ಅದು ಸಕ್ಸಸ್ ಆಯ್ತು. ನಾವು ಒಂದು ಒಳ್ಳೆ ರೆಂಬೆನ ತಗೊಂಡು ಅದನ್ನ ಒಂದು 3 ಇಂಚ್ ಅದ ಮೇಲ್ಗಡೆ ಒಂದು ಸ್ಕಿನ್ ಇರುತ್ತೆ, ಅದನ್ನ ಓಪನ್ ಮಾಡಿ ತೆಗಿಬೇಕು. ತೆಗೆದ್ಬಿಟ್ಟು ನಾವು ಅದಕ್ಕೆ ಉತ್ತದ ಮಣ್ಣು ಮತ್ತೆ ಎರೆಗೊಬ್ಬರ ಸ್ವಲ್ಪ ಮತ್ತೆ ಕಾಯಿನ ಜುಂಗು ಕಾಯಿರ್ಪಿಟ್ಟು ಅಂತ ಹೇಳ್ತಾರಲ್ಲ ನೋಡಿ ಕೊಕೊನಟ್ದು, ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ನಾವು ಒಂದು ಪ್ಲಾಸ್ಟಿಕ್ ಕವರ್ ಬರುತ್ತೆ ಅದನ್ನ ಹಾಕ್ಬಿಟ್ಟು ಕಟ್ಟಿದ್ರೆ ಟೈಟ್ ಆಗಿ ಕಟ್ಟಬೇಕು ಅದನ್ನ, ಗಾಳಿ ಹೋಗ್ಬಾರ್ದು. ಅದು ಅವಾಗ ಒಂದು 40-45 ದಿನಕ್ಕೆ ಬೇರೆ ಬರುತ್ತೆ. ಮತ್ತೆ ಅದನ್ನ ಕಟ್ ಮಾಡಿ ಬೇರೆ ಒಂದು 20 ಕೆಜಿ ಬ್ಯಾಗ್ ಬರುತ್ತೆ ವೇಸ್ಟ್ ಚೀಲಗಳು. ಅದಕ್ಕೆ ನಾನು ಒಂದ್ಸಲ ವಿಚಾರಿಸ್ದೆ ಪಾಲಿಥಿನ್ ಕವರು 20 ರೂಪಾಯಿ ಕೇಳಿದ್ರು. ಹಂಗಾಗಿ ನಾನೇನ್ ಮಾಡ್ತೀನಿ, ಅದನ್ನ ಬರೀ 2 ರೂಪಾಯಿಗೆಲ್ಲ ಚೀಲಗಳು ಸಿಗುತ್ತೆ ವೇಸ್ಟ್ ಚೀಲಗಳು. ಆವಾಗ ಅದು 2 ರೂಪಾಯಿನ ಚೀಲನ ತಂದ್ಬಿಟ್ಟು ನಾನು ಅದು ಮತ್ತೆ 20 ಕೆಜಿ ಬ್ಯಾಗ್ ಅದು ನಾವು 6 ತಿಂಗಳಿಟ್ರು ಏನು ಆಗಲ್ಲ. ಅದು ಆ ಒಂದು ಕಾರಣಕ್ಕೆ ನಾವು ಆದಷ್ಟು ಕಡಿಮೆ ಬಜೆಟಲ್ಲಿ ಏನು ಸಿಗುತ್ತೋ ಅದನ್ನ ಹುಡುಕ್ಬೇಕು. ಜಾಸ್ತಿ ಈಗ 20 ರೂಪಾಯಿ ಕೊಟ್ಟು ಒಂದು ಪಾಲಿಥಿನ್ ಕವರ್ ಅದು ಬರೀ 4 ಕೆಜಿ ಕವರ್ ಅಷ್ಟೇ, 4-5 ಕೆಜಿ. ಅದ್ರ ಬದಲು 20 ಕೆಜಿ ಇದ್ರೆ ಅದು ಕ್ಲೀನಾಗಿ ಬೇರೆಲ್ಲ ಬಿಡುತ್ತೆ. ಒಂದು ತಿಂಗಳು ಲೇಟ್ ಆದ್ರೂ ನಾವು ಮಾರಾಟ ಮಾಡೋದು ಸಮಸ್ಯೆ ಆಗಲ್ಲ, ಗಿಡ ಹಾಗೇನೆ ಬೆಳೀತಾ ಇರುತ್ತೆ. ಅದು ಆ ಒಂದು ಕಾರಣಕ್ಕೆ ನಾನು ಆ ಥರ ಒಂದು ಬ್ಯಾಗ್ಗಳನ್ನ ತಂದು 1 ವರ್ಷಕ್ಕೆ 100 ಗಿಡ ಮಾಡ್ತೀವಿ. ಜಾಸ್ತಿ ಮಾಡೋಕ್ಕಾಗಲ್ಲ ಅದನ್ನು, ಯಾಕಂದ್ರೆ ಅದು ಗಿಡಗಳು ಹೋಗ್ಬಿಡ್ತದೆ. ಯಾವುದು ಎಲ್ಲ ಗಿಡಗಳನ್ನ ನಾವು ಕಸಿ ಕಟ್ಟೋಕ್ಕಾಗಲ್ಲ. ಎಲ್ಲ ರಂಬೆನೂ ನಮಗೆ ಬೇಕಾದಂದು ಅಂದರೆ ಒಂದು ಆಯ್ಕೆ ಮಾಡಿ ಆ ಒಂದು ಗಿಡನ ಕಸಿ ಕಟ್ತೀವಿ. ಮತ್ತು ನಮ್ಮ ತೋಟಕ್ಕೆ ಬಂದಾಗ ಕೆಲವು ವಿಸಿಟರ್ಸ್ ಬರ್ತಾರಲ್ಲ, ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದೇ ಗಿಡ ಕೊಡೋದು, ಅದನ್ನು ಜಾಸ್ತಿ ಏನು ಕೊಡಬೇಕಾಗಿಲ್ಲ. ಅದು 2 ವರ್ಷ ಬಿಟ್ಟು ಅವರು ನಮ್ಮ ರೀತಿನೇ 10-20 ಗಿಡ ಬೇಕಾದ್ರು ಮಾಡ್ಕೋಬೋದು. 2 ವರ್ಷ ಕಳೆದ ನಂತರ ಮಾಡಬೇಕು ಅದನ್ನು, ಅದು ಬೇಗ ಮಾಡೋಕ್ಕಾಗಲ್ಲ. ಶಂಕರಗೌಡ, ನಿಮ್ಮ ಮಾತನ್ನು ನಮ್ಮ ಬೇರೆ ರೈತರು ಕೇಳ್ತಾ ಇರ್ತಾರೆ, ಛೇ ನಾವು ಹಿಂಗೆ ಮಾಡಬೇಕಲ್ಲ ಅನ್ನೋ ಆಲೋಚನೆನೂ ಇರ್ಬೋದು, ನಿಮ್ಮ ಜೊತೆ ಇನ್ನೊಂದಿಷ್ಟು ಮಾತಾಡ್ಬೋದು ಅನ್ನೋ ಒಂದು ಅನಿಸಿಕೆನೂ ಇರ್ಬೋದು. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. 9408093599 ಶಂಕರಗೌಡ್ರೆ, ಒಂದ್ ಕಾಲದಲ್ಲಿ ಎಲ್ಲ ಕಡೆ ನಿಮ್ದೇ ಟ್ರ್ಯಾಕ್ಟರ್ ಇಟ್ಕೊಂಡು ಬೇರೆಯವರ ಕೃಷಿ ಕೆಲಸಕ್ಕೆ ಅನುಕೂಲ ಆಗೋ ಹಾಗೆ ನಿಮಗೆ ಒಂದು ಆದಾಯದ ಮೂಲವಾಗಿ ನೀವು ಆ ಕೆಲಸ ಮಾಡ್ಕೊಂಡಿದ್ರಿ. ಹಾಗಾಗಿ ಎಲ್ಲ ಕ್ಷೇತ್ರಗಳನ್ನು ನೋಡ್ತಾ ಇದ್ರಿ. ಈಗ ನಿಮ್ಮ ಕ್ಷೇತ್ರಕ್ಕೂ ಸಾಕಷ್ಟು ಜನ ಬರ್ತಾರೆ, ಈ ಒಂದು ಬೆಳೆ ವೈವಿಧ್ಯತೆಯನ್ನ ನೋಡ್ತಾರೆ, ಜೊತೆಗೆ ಇಷ್ಟೆಲ್ಲವನ್ನ ಒಂದು 5 ಎಕರೆ ಪ್ರದೇಶದಲ್ಲಿ ಮಾಡೋದಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯನೂ ಪಡುವಂತಹ ಸಂದರ್ಭಗಳಿರುತ್ತೆ. ಇಷ್ಟು ವರ್ಷ ಆದ್ಮೇಲೆ ಹಿಂತಿರುಗಿ ನೋಡಿದಾಗ ನಿಮಗೆ ನಿಮ್ಮ ಕೃಷಿ ಬದುಕು ಹೆಂಗನ್ಸುತ್ತೆ, ಈ ತಗೊಂಡ ನಿರ್ಧಾರಗಳು ಸರಿ ಅಂತ ಅನ್ಸುತ್ತಾ, ಏನು ಹೇಳೋದಕ್ಕೆ ಬಯಸ್ತೀರಿ? ನಾನು ಈಗ ಈ ಒಂದು ನಿರ್ಧಾರ ಮಾಡೋದು ತುಂಬಾನೇ ಅನುಕೂಲ ಆಯಿತು, ಯಾಕಂದ್ರೆ ಟ್ರ್ಯಾಕ್ಟರ್ ಓಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ನಮ್ಮ ಆರೋಗ್ಯ ಹಾಳಾಗುತ್ತೆ. ಈ ಒಂದು ಕೃಷಿ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಮತ್ತು ನನ್ನ ಒಂದು ಈಗ ಒಬ್ಬ ಲಾಯರ್ ಹೆಂಗ, ಒಬ್ಬ ಡಾಕ್ಟರ್ ಹೆಂಗ, ಒಬ್ಬ ಇಂಜಿನಿಯರ್ ಹೆಂಗ ಸಂಬಳ ತಗೋತಾರೋ ಅದೇ ರೀತಿ ನನಗೆ ಪ್ರತಿ ತಿಂಗಳ ತಿಂಗಳನು ದುಡ್ಡು ಬರೋ ಥರ ಆಗಿದೆ. ಏನು ಕಮ್ಮಿ ಏನಿಲ್ಲ. ಒಬ್ಬ ಆಫೀಸರ್ ಥರನೇ ನಾನು ಇವತ್ತು ನನ್ನ ಜಮೀನಿನಲ್ಲಿ ಆದಾಯ ಬರೋ ಥರ ಇಟ್ಕೊಂಡಿದ್ದೀನಿ ಸರ್. ಅದು ತುಂಬ ಹೆಮ್ಮೆಯಿಂದನೇ ಹೇಳ್ತೀನಿ. ಯಾಕೆಂದರೆ ಒಬ್ಬ ರೈತ 5 ವರ್ಷ ಮಾಡಿದ್ರೆ ಸಾಕು, ಸುಮ್ಮನೆ ಸಾಯ ತನಕ ನಾನು ವ್ಯವಸಾಯ ಮಾಡ್ತೀನಿ ಅಂತ ಮಾಡೋದಲ್ಲ. 5-10 ವರ್ಷ ಅವನು ಸತತವಾಗಿ ಒಂದು ಒಂದು ಜಮೀನು ಕಡೆ ಅವನು ಗಮನ ನೀಡಿದ್ರೆ ನಿರಂತರವಾದ ಆದಾಯನ ಪಡ್ಕೋಬಹುದು ಅಂತ ನಾನು ಹೇಳ್ತೀನಿ ಸರ್. ನಿಮ್ಮ ದಿನಚರಿ ಯಾವ ಥರ ಇರುತ್ತೆ ಅದನ್ನು ಒಂದ್ಸಲ ಹೇಳ್ಬಿಡಿ ಸರ್. ಮೊದಲು ನಾನು ಇಲ್ಲೇ ನಮ್ಮ ತೋಟದಲ್ಲೇ ಇದ್ದೆ. ಇವಾಗ ನಾನು ಮೈಸೂರಿಂದನೇ ಬಂದು ನಮ್ಮ ತೋಟ ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಪ್ರತಿ ದಿನ ಬೆಳಗ್ಗೆನೆ ಬಂದರೆ ಸಂಜೆ 7:30 ತನಕನೂ ಇರ್ತೇನೆ. ಮತ್ತೆ ನಾವು ಯಾವುದೇ ಒಂದು ಲೇಬರ್ಗಳನ್ನ ಜಾಸ್ತಿ ಅವಲಂಬಿಸ್ಕೊಂಡಿಲ್ಲ. ಏನೋ ತುಂಬ ಅನಿವಾರ್ಯ ಅಂದಾಗ ಮಾತ್ರ ಕರ್ಕೋತೀವಿ. ಇನ್ನು ಉಳಿದಂತ ಕೆಲಸ ಎಲ್ಲ ನಾವೇ ಮಾಡ್ಕೋತೀವಿ. ಯಾಕಂದ್ರೆ ಈಗ ಯಾವುದೇ ಒಂದು ಗಿಡ ಮರಗಳನ್ನ ನಾವು ಮಾಡಿದಾಗ ಅದಕ್ಕೆ ಹೆಚ್ಚು ಪೋಷಣೆ ಬೇಕಿಲ್ಲ. ಈಗ ಮಗನ ಹೆಂಗೆ ಒಂದು 20 ವರ್ಷ ಸಾಕ್ಬಿಟ್ರೆ ಇನ್ನು ಆಮೇಲೆ ಏನು ಬೇಕಾಗಿಲ್ಲ. ಅದೇ ರೀತಿ ಒಂದು ಗಿಡ ಮರನ 5 ವರ್ಷ ನಾವು ನೋಡ್ಕೊಬಿಟ್ರೆ ಇನ್ನು ಆಮೇಲೆ ನಮ್ಮನ್ನ 50 ವರ್ಷ 100 ವರ್ಷ ನಮ್ಮನ್ನೇ ನೋಡ್ತೀನಿ ಅನ್ನುತ್ತೆ ಅದು. ಬಹಳ ಸಂತೋಷ ಶಂಕರೇಗೌಡ್ರೆ, ನಿಮ್ಮ ಮಾತುಗಳು ನಮಗೂ ಸಹ ಸಂತೋಷ ನೀಡಿದೆ. ವರ್ಷ ಕಾರ್ಯಕ್ರಮ ಕೇಳ್ತಿರುವಂತಹ ನಮ್ಮ ಕೃಷಿಕರಿಗೂ ಸಹ ಹೊಸ ಚಿಂತನೆಗಳನ್ನು ಮೂಡಿಸಿರ್ಬೋದು. ದೂರವಾಣಿ ಮಾಡಿ ಅವರು ಕರೆ ಮಾಡಿ ಮಾಹಿತಿ ಏನಾದರೂ ಬಯಸಿದ್ರೆ ಅವ್ರಿಗೂ ಸಹ ಮಾಹಿತಿಯನ್ನು ನೀವು ನೀಡ್ತೀರಿ. ಇಷ್ಟೆಲ್ಲ ನಿಮ್ಮ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯ ಅನುಭವವನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯ ಪ್ರಗತಿಪರ ಕೃಷಿಕ ಜಿಎನ್ ಶಂಕರೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಸದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ. ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ ನಿನಗೆ? 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್, ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳೋ, ನಾನು ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿ ಮತ್ತು ಎಜಿಎನ್ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಡಿಯಲು ಶುದ್ಧೀಕರಿಸಿದ ನೀರಿನ ಬಳಕೆಯು ಸಾಮಾನ್ಯವಾಗುತ್ತಿದೆ. ಇದಕ್ಕಾಗಿ ದೇಶದ ಎಲ್ಲ ನಗರ ಪಟ್ಟಣಗಳಲ್ಲಿಯೂ ಆರ್ಒ ಅಂದರೆ ರಿವರ್ಸ್ ಆಸ್ಮಾಸಿಸ್ ತಂತ್ರಜ್ಞಾನದ ನೀರಿನ ಶುದ್ಧೀಕರಣ ಯಂತ್ರಗಳನ್ನು ಬಳಸುತ್ತಿದ್ದಾರೆ. ಇದರ ಮುಖ್ಯ ಅನುಕೂಲವೆಂದರೆ ಫ್ಲೋರೈಡ್ ಸೇರಿದಂತೆ ನೀರಿನಲ್ಲಿ ಕರಗಿರುವ ರಾಸಾಯನಿಕ ಮತ್ತು ಖನಿಜಗಳ ಪ್ರಮಾಣಗಳನ್ನು ಶುದ್ಧೀಕರಿಸುವ ಪೊರೆಗಳ ಮೂಲಕ ತಡೆದು ಶುದ್ಧ ನೀರನ್ನು ಕೊಡುವುದು. ಇದರ ಇನ್ನೊಂದು ಮುಖವೇನೆಂದರೆ 1 ಲೀಟರ್ ನೀರನ್ನು ಶುದ್ಧೀಕರಿಸಲು 3-4 ಲೀಟರ್ ನೀರನ್ನು ಹೊರಚೆಲ್ಲುತ್ತದೆ. ಈ ನೀರು ಕುಡಿಯಲು ಮಾತ್ರವಲ್ಲ ಬಟ್ಟೆ ತೊಳೆಯಲು ಆಗದಷ್ಟು ಕಠಿಣತೆಯಿಂದ ಕೂಡಿರುತ್ತದೆ. ಇದರಿಂದ ಶುದ್ಧೀಕರಣಗೊಂಡು ಹೊರಬರುವ ನೀರು ಕುಡಿದು ಆರೋಗ್ಯ ರಕ್ಷಿಸಿಕೊಳ್ಳಿರಿ ಎನ್ನುವ ಜಾಹೀರಾತುಗಳಿಂದ ಪ್ರಭಾವಿತರಾದ ಕುಟುಂಬಗಳು ದೇಶದೆಲ್ಲೆಡೆ ಇದನ್ನೇ ಬಳಸುತ್ತಿದ್ದಾರೆ. ದೇಶದ ಎಲ್ಲ ನಗರಗಳ ಕೋಟಿಗಟ್ಟಲೆ ಕುಟುಂಬಗಳು ಆರ್ಒ ನೀರು ಶುದ್ಧೀಕರಿಸುವ ಯಂತ್ರಗಳ ಮೂಲಕ ಹೊರಚೆಲ್ಲುವ ಕೋಟಿಗಟ್ಟಲೆ ಲೀಟರ್ಗಳಷ್ಟು ನೀರನ್ನು ಚರಂಡಿಗಳಲ್ಲಿ ಪ್ರತಿದಿನವೂ ಹರಿಸುತ್ತಿವೆ. ಕುಡಿಯಲು ನೀರಿಲ್ಲದಿದ್ದರೂ ಚರಂಡಿಗಳಲ್ಲಿ ನೀರು ಹರಿಯುವುದು ನಿಂತಿಲ್ಲವೆನ್ನುವುದು ವಿಪರ್ಯಾಸ. ಮಳೆ ನೀರನ್ನು ಸಂಗ್ರಹಿಸಿ ಕುಡಿಯಲು ಬಳಸಿದರೆ ಇಂತಹ ಆರ್ಒ ಶುದ್ಧೀಕರಣ ಯಂತ್ರಗಳ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ಖನಿಜಗಳು ಮತ್ತು ಬೇಡವಾದ ರಾಸಾಯನಿಕಗಳಿಲ್ಲದ ಶುದ್ಧವಾದ ಮಳೆ ನೀರು ನೈಸರ್ಗಿಕವಾದದ್ದು. ಎಲ್ಲರೂ ಮಳೆ ನೀರನ್ನು ಕುಡಿಯಲು ಉಪಯೋಗಿಸಿದರೆ ಕೋಟಿಗಟ್ಟಲೆ ಲೀಟರ್ ನೀರು ಚರಂಡಿಯ ಪೋಲಾಗುವುದನ್ನು ತಡೆಯಬಹುದು. ಪ್ರತಿ ವರ್ಷ ಜನರು ಕುಡಿಯುವ ನೀರಿನ ಸಮಸ್ಯೆಗಳನ್ನು ನಿಭಾಯಿಸುತ್ತಿರುವ ರೀತಿಯು ಚಿಂತಾಜನಕವಾಗಿದೆ. ಸರ್ಕಾರವೂ ಸೇರಿದಂತೆ ಬಹುತೇಕ ಅಭಿವೃದ್ಧಿ ಮಂತ್ರ ಹಣ ಖರ್ಚು ಮಾಡಿ ದೊಡ್ಡ ಪರಿಹಾರಗಳನ್ನು ಕೊಡುವುದು, ಅವುಗಳಲ್ಲಿ ನದಿಗಳಿಂದ ನೀರನ್ನು ಕೆರೆಗೆ ಮನೆಗಳಿಗೆ ಹರಿಸುವುದೇ ಸರಳ ಸುಲಭ ಪರಿಹಾರವಾಗಿ ಕಾಣುತ್ತಿದೆ. ಇವು ಯಾವ ರೀತಿಯಲ್ಲಿಯೂ ಸುಸ್ಥಿರವಾದ ಖಾಯಂ ಪರಿಹಾರಗಳನ್ನು ಕೊಡುವುದಿಲ್ಲ. ಕಳೆದ 60 ವರ್ಷಗಳಿಂದ